ದಪ್ಪ ಇರ್ತೈತೆ, ಅಥವಾ 800 gauge ಅಂತ ಹೇಳ್ತೀವಿ, ಬಹಳ ಗಟ್ಟಿಯಾಗಿರ್ತದೆ. ಅದರಿಂದ ಸೂರ್ಯನ ಕಿರಣಗಳು ಸರಾಗವಾಗಿ ಒಳಗಡೆ ಹಸಿರುಮನೆಗಳಲ್ಲಿ ಒಳಗಡೆ ಬರ್ತವೆ. ಇನ್ನು ಅದಕ್ಕಿಂತ ಸುತ್ತಲೂ ಆ ಚೌಕಟ್ಟಿನ ಸುತ್ತಲೂ ನಾವು ರ್ಯಾಂಬೋನೆಟ್ ಅಂತ ಹಾಕ್ತೀವಿ, ಕೀಟ ಪರದೆ ಅಂತ ಹಾಕ್ತೀವಿ. ಅದು ಎಷ್ಟಪ್ಪ ಅಂದ್ರೆ 40 volt ಇರುತ್ತೆ ಪ್ರತಿ 1 centimeter ಪ್ರದೇಶದಲ್ಲಿ 40-50 ರಂಧ್ರಗಳಿರ್ತವೆ. ಆ ರಂಧ್ರಗಳಲ್ಲಿ ಯಾವುದೇ ರಸ ಇರುವ ಕೀಟಗಳು ನುಸುಳಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಏಪಿಡ್ಸ್ ಅಂತ ಹೇಳ್ತೀವಿ, ಏಪಿಡ್ಸ್ ಏನುಗಳು, ಆಮೇಲೆ ಬಿಳಿ ನೊಣಗಳು, ತ್ರಿಪ್ಸು, ಆಮೇಲೆ ಇದು ಹಾಪರ್ಸ್ ಅಂತ ಹೇಳ್ತೀವಿ. ಇವ್ಯಾವ ರಸ ಇರುವ ಕೀಟಗಳು ಒಳಗಡೆ ನುಸುಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಮುಖ್ಯ. ಜೊತೆಗೆ ಈ ಕೀಟ ಪರದೆ ಹಾಕಿರೋ ಉದ್ದೇಶ ಏನಪ್ಪ ಅಂದ್ರೆ ಸರಾಗವಾಗಿ ಗಾಳಿ ಆಡಬೇಕಾಗ್ತದೆ. ಕೆಲವೊಮ್ಮೆ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ, ಉಷ್ಣಾಂಶ ಜಾಸ್ತಿ ಆಗ ಒಳಗಡೆನೂ 4-5 degree ಉಷ್ಣಾಂಶ ಜಾಸ್ತಿ ಇರುತ್ತೆ ಹೊರ ವಾತಾವರಣ. ಆದ್ರಿಂದ ಆ ಉಷ್ಣಾಂಶ ಒಳಗಡೆ ಏನಿದೆ ಅದನ್ನು ಒಂದು ಹೊರಗಡೆ ಹಾಕಬೇಕಾಗ್ತದೆ. ಅದ್ ಜೊತೆಗೆ ಟಾಪ್ ವೆಂಟಿಲೇಷನ್ ಅಂತ ಕೊಟ್ಟಿರ್ತೀವಿ ಮೇಲ್ಗಡೆ. ಆ ಟಾಪ್ ವೆಂಟಿಲೇಷನ್ ಅಂದ್ರೆ ಮೇಲ್ಗಡೆ ಸರಾಗವಾಗಿ ಉಷ್ಣ ಜಾಸ್ತಿ ಆದಂಗೆ ಅದು ಮೇಲಕ್ಕೆ ಗಾಳಿ ಮೂಲಕ ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ಕೀಟ ಮತ್ತು ಗಾಳಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಉಷ್ಣಾಂಶವನ್ನ ನಿಯಂತ್ರಣ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಈಗ ತೇವಾಂಶ ಅಷ್ಟೇ, ಅತಿ ತೇವಾಂಶ ಇದ್ದಾಗನು ಸಹ ನಾವು ಬೇಕಾದ್ರೆ ಈ ಒಂದು ಅವನಿಯಂತ್ರಿತ ಏನು ಮೇಲ್ಗಡೆ ಏನಿದೆ ಟಾಪ್ ವೆಂಟಿಲೇಷನ್ ಅಂತ ಅದರಿಂದ ಹೊರಗಡೆ ಹಾಕ್ಬೋದು. ಆಮೇಲೆ ರೋಲಬಲ್ ಫ್ಲಾಪ್ಸ್ ಅಂತ ಸೈಡ್ಗೆ ಹಾಕ್ತಿವಿ. ಈಗ ನಮ್ಗೆ ಉಷ್ಣಾಂಶ ಕಡಿಮೆ ಆಗೋಯ್ತು ಚಳಿಗಾಲ, ಯಾಕೆಂದ್ರೆ ಉಷ್ಣಾಂಶ ಬೇಕು, ಹೂ ಬಿಡ್ಬೇಕಾದ್ರೆ ಉಷ್ಣಾಂಶನೂ ಬೇಕು. ಬರೀ ಚಳಿ ವಾತಾವರಣ ಇದ್ರೆ ನಿಮಗೆ ಹಚ್ಚ ಹಸಿರಾಗಿ ಗಿಡ ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಯಾವುದೇ ಹೂ ಬಿಡುದಿಲ್ಲ. ಹೂ ಬಿಡ್ಲಿಕ್ಕೆ ಉಷ್ಣಾಂಶನೂ ಜಾಸ್ತಿ ಇರಬೇಕು. ಅಂತ ಸಂದರ್ಭದಲ್ಲಿ ರೋಲಬಲ್ ಫ್ಲಾಪ್ಸ್ ಅಂತ ಹೇಳ್ತೀವಿ, ಈಗ ಆ ಕಡೆ ಈ ಕಡೆ ಒಂದು ಏನು ಪರದೆ ಇರುತ್ತೆ ಕೆಳಗಡೆ ಬಿಟ್ಬಿಟ್ರೆ ಆಟೋಮೆಟಿಕ್ ಆಗಿ ಒಳಗಡೆ ನಮ್ಗೆ ಸಾಕಷ್ಟು ಉಷ್ಣಾಂಶ ಏರ್ಬಿಡುತ್ತೆ. ಈ ತಂತ್ರಜ್ಞಾನಗಳು ನಮ್ಮ ಪ್ರಗತಿಪರ ರೈತರು ಯಾರೇ ಒಂದು ಈ ಹಸಿರುಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ನಾನು ತರಕಾರಿ ಬೆಳೀಲಿಕ್ಕೆ ನಾನು ಮುಂದಾಗಬೇಕು ಅಂತ ಯಾರು ಬರ್ತಾರೆ, ಈ ವಿಚಾರದಲ್ಲಿ ಒಂದು ಆಳವಾದಂತ ಜ್ಞಾನವನ್ನ ಅವರು ಪಡಿಬೇಕು. ಇವತ್ತು ಯಾಕೆ ಹಸಿರುಮನೆಗಳು ನಿರ್ಮಾಣ ಆಗ್ತಾ ಇದೆ ಆದ್ರೆ ಅವುಗಳ ಒಂದು ಉತ್ತಮ ರೀತಿಯ ಸದ್ಬಳಕೆ ಆಗ್ತಾ ಇಲ್ಲ, ಒಳ್ಳೆ ರೀತಿಯಾಗಿ ಬೆಳೆಗಳನ್ನು ಬೆಳಿಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ, ಯಾಕಂತಂದ್ರೆ ಇವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ಹೊರಗಡೆ ನಾವು ವಾತಾವರಣದ ಬಗ್ಗೆ ನಾವು ತಲೆ ಕೆಡಿಸ್ಕೊಳಲ್ಲ, ಇದು ಪ್ರತಿಯೊಂದು ಗಿಡಕ್ಕೆ ಇಷ್ಟೇ ಉಷ್ಣಾಂಶ ಇರಬೇಕು, ಇಷ್ಟೇ ತೇವಾಂಶ ಇರಬೇಕು, ಇಷ್ಟೇ ಬೆಳಕು ಅದಕ್ಕೆ ಬರಬೇಕು ಅಂತ. ಹೀಗೆ ಬೆಳಕು ಸಹ ಅತ್ಯವಶ್ಯಕ, ಅದನ್ನ ನಾವು ಇದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಈಗ ನೀರಿನ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ, ವಾತಾವರಣದ ಅವನಿಯಂತ್ರಿತಗಳ ನಿರ್ವಹಣೆ, ಕೀಟ ಮತ್ತು ರೋಗಗಳ ನಿರ್ವಹಣೆ ಇವೆಲ್ಲವೂ ಆದಲ್ಲಿ ಮಾತ್ರ ಹಸಿರುಮನೆಗಳಲ್ಲಿ ಅತ್ಯುತ್ತಮವಾಗಿ ನಾವು ಏನು ಅನುವಂಶಿಕವಾಗಿ ಆ ತಳಿಗಳಿಗೆ ಸಾಮರ್ಥ್ಯ ಏನಿರುತ್ತೆ, ಆ ಗಿಡಕ್ಕೆ ಇಳುವರಿ ಕೊಡುವಂತ ಸಾಮರ್ಥ್ಯ ಏನಿರುತ್ತೆ ಬೆಳೆಗೆ, ಅಷ್ಟನ್ನು ನಾವು ಅದನ್ನ ಪಡಿಬಹುದು. ಇವನ್ನೆಲ್ಲವೂ ನಿರ್ವಹಣೆ ಮಾಡಬೇಕು. ಇದರಲ್ಲಿ ಯಾವುದು ಒಂದು ತಪ್ಪಾದ್ರೆ ಏರುಪೇರಾದರೂ ನಮಗೆ ನಿರೀಕ್ಷಿಸಿದ ಇಳುವರಿ ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಮಾತನ್ನ ಹೇಳಿಕೆ. ಹಸಿರುಮನೆಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? 9481 3145 3145 5 5. ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆ. 9481 0314 1445. ಒಳ್ಳೆದು ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಹಸಿರುಮನೆಗಳಲ್ಲಿ ತರಕಾರಿ ಬೆಳೆಗಳ ಬೇಸಾಯ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪಾಲಿಹೌಸ್ ಅಥವಾ ಹಸಿರುಮನೆಯಲ್ಲಿ ತರಕಾರಿ ಬೆಳೆಗಳ ಉತ್ಪಾದನಾ ಕ್ರಮಗಳ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೋಡು ವಿ ಮಧುಸೂದನ್. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 rupees ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 rupees ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 rupees ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.